सा है उस तरह मुझे भरम था जो है मेरा था कभी नहीं मेरा अर्थ क्या निरर्थ क्या जो भी है सभी तेरा जो भी है सभी तेरे सामने है झुका मेरे सर पे हाथ रख तेरा नमो नमो शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो शंकरा भोलेनाथ शंकरा शुक्रदेव हे महेश्वरा ಇದುವರೆಗೂ ಹಾಸನ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಗೀತವೈವಿಧ್ಯ ಕಾರ್ಯಕ್ರಮ ಸುಮಧುರ ಪ್ರಸಾರವಾಯಿತು. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ. ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ತೆಂಗನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಹೆಚ್ಚು ಕೃಷಿಕರು ಇವತ್ತು ತೆಂಗಿನ ಬೆಳೆಯತ್ತ ಹೋಗಿರುವಂತದ್ದನ್ನ ನಾವು ಗಮನಿಸಬಹುದು. ತೆಂಗಿನಲ್ಲಿಯೂ ಕೂಡ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟವನ್ನ ಮಾಡಬಹುದು. ಇದಕ್ಕೆ ಪೂರಕವಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತಹ ಯೋಜನೆಯು ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿ ಇದೆ. ತೆಂಗಿಗೆ ಸಂಬಂಧಪಟ್ಟ ಹಾಗೆ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನ ತರಬೇತಿಯನ್ನ ಅದಕ್ಕೆ ಬೇಕಾಗಿರತಕ್ಕಂತಹ ಪರಿಕರಗಳನ್ನು ಈ ಒಂದು ಯೋಜನೆಯ ಅಡಿಯಲ್ಲಿ ನೀಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತೆಂಗಿನಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಮಾಡಬಹುದು, ಏನೆಲ್ಲ ಪದಾರ್ಥಗಳನ್ನ ಉತ್ಪನ್ನವನ್ನ ಮಾಡಬಹುದು, ಹೇಗೆ ಮೌಲ್ಯವರ್ಧನೆಯನ್ನ ಮತ್ತೆ ಸಂಸ್ಕರಣೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ನಮಗೆಲ್ಲ ತಿಳಿದಿರೋ ಹಾಗೆ ತೆಂಗು ಅಂತ ಹೇಳಿದ್ರೆ ಒಂದಷ್ಟು ಪೂಜೆಗೆ ನಾವು ಬಳಕೆಯನ್ನ ಮಾಡ್ತೇವೆ. ಅದನ್ನ ಬಿಟ್ಟರೆ ನಾವು ಆಹಾರದಲ್ಲಿ, ಸಾರಿನಲ್ಲಿ ಮತ್ತೆ ಬೇರೆ ಬೇರೆ ತರಹದ ತಿಂಡಿಗಳಲ್ಲಿ ಬಳಕೆಯನ್ನ ಮಾಡ್ತೇವೆ. ಅದನ್ನು ಮೀರಿ ಇವತ್ತು ತೆಂಗಿನ ಬೇರೆ ಬೇರೆ ಉತ್ಪನ್ನಗಳನ್ನ ಎಳ್ನೀರಿಂದ ಮಾಡ್ತಾರೆ, ಕೊಬ್ಬರಿಯಿಂದ ಮಾಡ್ತಾರೆ, ತೆಂಗಿನಕಾಯಿಯಿಂದ ಮಾಡ್ತಾರೆ, ತೆಂಗಿನಿಂದ ಸಿಗ್ತಕ್ಕಂತಹ ಏನು ಉಪ ಉತ್ಪನ್ನಗಳು ಇದ್ದಾವೋ ಅವುಗಳನ್ನು ಕೂಡ ಇವತ್ತು ಮೌಲ್ಯವರ್ಧನೆಯನ್ನ ಮಾಡಲಾಗ್ತಾ ಇದೆ. ತೆಂಗಿನ ಗರಿ ಇರಬಹುದು, ಅದರ ನಾರಿರಬಹುದು, ಚಿಪ್ಪಿರಬಹುದು, ಇವುಗಳಿಂದಲೂ ಕೂಡ ಸಾಕಷ್ಟು ತರಹದ ಉತ್ಪನ್ನಗಳನ್ನ ಮಾಡಿ ಮಾರಾಟವನ್ನ ಮಾಡಬಹುದು. ಏನೆಲ್ಲ ಉತ್ಪನ್ನಗಳನ್ನ ಮಾಡಬಹುದು, ಹೇಗೆ ಮಾಡಬಹುದು, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು, ಇದಕ್ಕೆಲ್ಲ ಎಲ್ಲಿ ನಮಗೆ ಮಾರುಕಟ್ಟೆ ಅನ್ನುವಂಥದ್ದು ದೊರಕುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯ ಬಳಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರು. ಶಿವಶಂಕರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತೆಂಗು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಒಂದು ಪ್ರಮುಖವಾದಂತಹ ಬೆಳೆ. ನಮ್ಮ ಸಕಲೇಶ್ಪುರ ತಾಲೂಕನ್ನ ಒಂದನ್ನ ಹೊರತುಪಡಿಸಿ ಇನ್ನೆಲ್ಲ ತಾಲೂಕುಗಳಲ್ಲಿಯೂ ಕೂಡ ತೆಂಗನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಈ ನಿಟ್ಟಿನಲ್ಲಿ ತೆಂಗಿನ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡಿ ಸರ್. ತೆಂಗು ಅನ್ನೋದು ಒಂದು ಕಲ್ಪವೃಕ್ಷ ಅಂತೀವಿ ನಾವು. ಅದು ಎಲ್ಲಾ ತರದ ರೋಗಗಳನ್ನು ನಿರೋಧಕ ಗುಣ ಹೊಂದಿರೋದ್ರಿಂದ ಅದನ್ನು ಆರ್ಥಿಕವಾಗಿ ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದೀವಿ. ನಮ್ಮ ರೈತರ ಒಂದು ಹಾಡು ಭಾಷೆನಲ್ಲಿ, ನನ್ನನ್ನು 5 ವರ್ಷ ಸಾಕು, ನಿಮ್ಮನ್ನ 100 ವರ್ಷ ಸಾಕ್ತೀನಿ ಅಂತ ಅದೇ ವೇದವಾಕ್ಯದೊಂದಿಗೆ ಇವತ್ತೇನು ನಮ್ಮ ತೆಂಗು ರೈತರಿಗೆ ಒಂದು ಆದಾಯ ಮೂಲವಾಗಿ ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಈಗಿನ ಪ್ರಸ್ತುತ ನಮ್ಮ ರೈತರಿಗೆ ಆದಾಯ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ. ಯಾಕೆಂತಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ಬಂದಿರತಕ್ಕಂತ ಕೆಲವೊಂದು ರೋಗಗಳಿರಬಹುದು, ಮತ್ತು ಒಂದು ಅದರ ತೆಂಗಿನ ಬೆಳವಣಿಗೆ ಮತ್ತೆ ಇಳುವರಿ ಇವೆಲ್ಲ ಕುಂಠಿತಗೊಳ್ತಾ ಇದೆ. ಸೊ ಇದರಿಂದ ರೈತನಿಗೆ ಈ ತಕ್ಕ ಮಟ್ಟಿಗೆ ಸ್ವಲ್ಪ ಆದಾಯ ಕಡಿಮೆ ಅಂತ ಹೇಳ್ಬಹುದು. ಕಾರಣ ಒಂದೇ, ರೈತ ತೆಂಗು ಬೆಳಿಬೇಕಾದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ 1 ಎಕರೆ ಅಂದ್ರೆ 40 ಕುಂಟೆಗೆ 40 ಮರ ಅಂತ, ಕುಂಟೆಗೆ 1 ಮರ ಅಂತ ರೈತ ಹಾಕ್ತಾರೆ. ಅದು ಕರೆಕ್ಟ್ ಆದಂತ ಒಂದು ಮೆಜರ್ಮೆಂಟ್. ಜೊತೆಗೆ ಅದಕ್ಕೆ ಪೋಷಣೆ ಅನ್ನೋದು ಬಹಳ ಮುಖ್ಯ. ಈಗ ಏನ್ ಹೇಳ್ತೀವಿ ಅಂತಂದ್ರೆ ತೆಂಗಿನ ಮರ ಸರಾಸರಿ ನಮ್ಮ ರೈತನಿಗೆ 1 ಮರ ಈಗ ಒಂದು ಆವರೇಜ್ ನಮ್ಮ ಒಂದು ದಾಖಲೆ ಪ್ರಕಾರ 50 ರಿಂದ 55 ಕಾಯಿ ಕೊಡ್ತಾ ಇದೆ 1 ವರ್ಷಕ್ಕೆ ಒಂದು ತೆಂಗಿನ ಗಿಡ. ಅದು ಲಾಭದಾಯಕವಲ್ಲ ರೈತನಿಗೆ. ಒಂದು ಲಾಭ ಕೊಡ್ಬೇಕಂತಂದ್ರೆ ಒಂದು ಮರ ಒಂದು ಸುಮಾರು 100 ರಿಂದ 110 ಕಾಯಿ ಕೊಟ್ರೆ ಅದು ಒಂದು ಲಾಭದಾಯಕ ಅಂತ ಹೇಳ್ಬಹುದು. ಕಾರಣ ಇಷ್ಟೇನೆ, ತೆಂಗಿನ ಮರಕ್ಕೆ ಪೋಷಕಾಂಶಗಳ ಕೊರತೆ ಬಹಳ ಕಡಿಮೆ ಇದೆ. ಯಾವುದೇ ರೈತ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಕೊಡ್ತಾ ಇಲ್ಲ. ನಾಟಿ ಮಾಡ್ತಾರೆ, ಮರ ದೊಡ್ಡದು ಮಾಡ್ತಾರೆ, ನಂತರ ಅದಕ್ಕೆ ಯಾವುದೇ ತರಹದ ಗೊಬ್ಬರ ನೀರು ಕೊಡೋದಿಲ್ಲ. ಯಾಕಂದ್ರೆ ಮಳೆ ಬಂದಿದೆ ನೀರು ಅದಕ್ಕೆ, ಮತ್ತೆ ಇವರು ಯಾವುದೇ ತರಹದ ಗೊಬ್ಬರ ಹಾಕೋದಿಲ್ಲ. ನಮ್ಮ ವೈಜ್ಞಾನಿಕವಾಗಿ ನಮ್ಮ ಒಂದು ಸಂಶೋಧನೆ ಪ್ರಕಾರ 1 ಮರಕ್ಕೆ 1 ವರ್ಷಕ್ಕೆ ಸುಮಾರು 50 ಕೆಜಿ ಕೊಟ್ಟಿಗೆ ಗೊಬ್ಬರ, 0.5 ಕೆಜಿ ಟ್ರೈಕೋಡರ್ಮ, ಮತ್ತೆ 2 ಕೆಜಿ DAP, 2 ಕೆಜಿ ಯೂರಿಯಾ, 2 ಕೆಜಿ ಪೊಟಾಶು, ಮತ್ತೆ ಒಂದು 100 ರಿಂದ 150 ಗ್ರಾಮ್ ಬೋರಾಕ್ಸ್ ಅಂತೀವಿ, ಬೋರಾನ್ ಅಂತೀವಿ, ಮತ್ತೆ ಒಂದು 5 ಕೆಜಿ ಬೇವಿನಿಂಡಿ, ಮತ್ತೆ ಈ ಲಘು ಪೋಷಕಾಂಶಗಳು 0.5 ಕೆಜಿ ಪ್ಯಾರಾಸಲ್ಫೇಟು, 0.5 ಕೆಜಿ ಮೆಗ್ನೀಷಿಯಂ ಸಲ್ಫೇಟು, ಈ ರೀತಿ 1 9 ಗೊಬ್ಬರವನ್ನ ಆ ಒಂದು ಮರಕ್ಕೆ 1 ವರ್ಷಕ್ಕೆ ಕೊಡಬೇಕು. ಅಷ್ಟು ಕೊಟ್ರೆ ಆ ಮರ ಫಲವತ್ತತೆಯಾಗಿ ಸಮೃದ್ಧಿಯಾಗಿ ಬೆಳೀತದೆ. 1 ವರ್ಷಕ್ಕೆ ರೈತರು ಅಷ್ಟು ಕೊಡಕ್ ಆಗಲ್ಲ ಅಂತಂದ್ರು, ಅದನ್ನ ಸ್ಪಿಟ್ ಮಾಡಿ 50% ಅಂತಂದ್ರೆ ನಾನು ಈಗ ಹೇಳಿದೆ ಏನ್ ಹೇಳಿದ್ನಲ್ಲ, ಅದರ ಒಂದು ಪ್ರಮಾಣವನ್ನು ಅರ್ಧ ಮಾಡಿ ಜನವರಿನಲ್ಲಿ 1 ಟೈಮ್, ಜೂನ್ನಲ್ಲಿ 1 ಟೈಮ್ ಕೊಡಬಹುದು, ಅಥವಾ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಒಂದೇ ಸರಿನೂ ಕೊಡಬಹುದು. ಇಷ್ಟೆಲ್ಲ ಕೊಟ್ಟಾಗ ಆ ಮರ ಸಮೃದ್ಧವಾಗಿ ಬೆಳೀತದೆ. ಆ ಮರ ಸಮೃದ್ಧವಾಗಿ ಬೆಳೀತಾ ಇದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಮೇಲೆ ನೋಡ್ತಾರೆ, ಮರದ ತುದಿ ನೋಡ್ತಾರೆ ಎಷ್ಟು ಕಾಯಿ ಬಿಟ್ಟಿದೆ ಅಂತ. ಅದಕ್ಕಿಂತ ಮೊದಲಾಗಿ ನಾವು ಬುಡ ನೋಡ್ಬೇಕು. ಬುಡಕ್ಕೆ ನಾನು ಈಗ ಹೇಳಿದಂತ ಗೊಬ್ಬರಗಳನ್ನ ಶಿಫಾರಸು ಮಾಡಿ ಕೊಟ್ಟಾಗ ಅದು ಸುಮಾರು 1 ತಿಂಗಳಿಗೆ 1 ಗರಿ, ನಮ್ಮ ಪ್ರಕಾರ 1 ತಿಂಗಳಿಗೆ 1 ಗರಿ. ಆ 1 ಗರಿ ಬಂತಂದ್ರೆ 1 ಒಂಬಾಳೆ, 1 ಒಂಬಾಳೆನಲ್ಲಿ ಮಿನಿಮಮ್ 60 ರಿಂದ 70 ಕಾಯಿ ಕಚ್ಚಬೇಕು. ನಮ್ಮ ರೈತರ ಪ್ರಕಾರ ಸುಮಾರು 15-20-25 ಕಾಯಿ ಕಚ್ಚುತ್ತೆ 1 ಒಂಬಾಳೆಗೆ. ಅದು ಇಳುವರಿ ಕುಂಠಿತಗೊಳ್ತದೆ, ಅದು ಆದಾಯ ಕಡಿಮೆ. ಸೊ ಆದ್ರಿಂದ ನಮ್ಮ ಪ್ರಕಾರ ಸುಮಾರು 1 ತಿಂಗಳಿಗೆ 1 ಗರಿ ಅಂದ್ರೆ 1 ಒಂಬಾಳೆ ಬರ್ತದೆ. 12 ತಿಂಗಳಿಗೆ 12 ಗರಿ ಬರಬೇಕು, 12 ಒಂಬಾಳೆ ಬರಬೇಕು, ಅದು ಲಾಭದಾಯಕ. 1 ಒಂಬಾಳೆಯಿಂದ 60 ರಿಂದ ಮೇಲೆ ಕೈ ಕಚ್ಚಬೇಕು. ಸೊ ಇದು ನಮ್ಮಲ್ಲಿ ಬರಬೇಕಾದಂತ ಆದಾಯ. ತೆಂಗಿನ ಒಂದು ಹೇಗಿದ್ರೆ ಅದು ಲಾಭದಾಯಕ ಆಗುತ್ತೆ ಅನ್ನುವಂತಹ ವಿಚಾರಗಳು. ತೆಂಗಿನಲ್ಲಿ ಎಳ್ನೀರ್ ಇರುತ್ತೆ, ಕಾಯನ್ನ ಬಳಕೆ ಮಾಡ್ತೀವಿ, ಕೊಬ್ಬರಿಯನ್ನ ಮಾಡ್ತೀವಿ, ಹೀಗೆ ಬೇರೆ ಬೇರೆ ತರದನ್ನ ನಾವು ಮಾಡ್ತಾ ಹೋಗ್ತೇವೆ. ಯಾವ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತೇವೆ ಶೇಕಡವಾರು? ಸರ್, ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ನಿತ್ಯ ಪೂಜೆ ಇರಬಹುದು, ಧಾರ್ಮಿಕ ಕಾರ್ಯಗಳಿರ್ಬೋದು, ಇಂಥಕ್ಕೆಲ್ಲ ಪ್ರಮುಖವಾಗಿ ಸುಮಾರು 50% ತೆಂಗಿನಕಾಯಿನ ಉಪಯೋಗಿಸ್ತಾ ಇದೀವಿ. ಈ ಒಣ ಕೊಬ್ಬರಿ ಅಂತ ಮಾಡ್ತಿದ್ದೀವಿ, ಅದಕ್ಕೆ ಮಿನಿಮಮ್ 35-40% ಆ ಒಣ ಕೊಬ್ಬರಿಯಾಗಿ ಹೋಗ್ತಾ ಇದೆ. 10-15% ಎಳ್ನೀರಿಗಾಗಿ ಉಪಯೋಗಿಸ್ತಾ ಇದೀವಿ. ಆಮೇಲೆ ತೆಂಗಿನ ಸಸಿ ಅಂತ ಬೀಜ ಮಾಡ್ಲಿಕ್ಕೆ ಅಂದ್ರೆ ತೆಂಗಿನಕಾಯಿಯಿಂದ ನಾವೇನು ಸಸಿಗಳನ್ನ ಅಭಿವೃದ್ಧಿ ಮಾಡ್ಬೇಕಲ್ವಾ, ಸೊ ಅದಕ್ಕೆ 1-2%. ಇನ್ನು ಮೌಲ್ಯವರ್ಧಿತ ಉತ್ಪನ್ನಗಳು ಅನ್ನೋದನ್ನ ಕೇವಲ ಅದೊಂದು 2%. ಇಷ್ಟೇ ನಮ್ಮಲ್ಲಿ ಹೋಗ್ತಾ ಇರೋಂತದ್ದು, ಉಪಯೋಗ ಆಗ್ತಾ ಇರೋಂತದ್ದು. ಅತಿ ಹೆಚ್ಚು ಅಂತಂದ್ರೆ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ. ಓಹೋ, ತೆಂಗಿನಕಾಯಿನ ಹೆಚ್ಚು ಬಳಕೆಯನ್ನ ಪೂಜೆ ಮತ್ತು ಧಾರ್ಮಿಕ ಉಪಯೋಗಿಸ್ತಾರೆ 50%. ಇನ್ ರಿಮೈನಿಂಗ್ ಏನ್ 50% ಅಂತೀವಲ್ಲ, ಅದು ಮಾಡಂತದ್ದು ಎಳ್ನೀರು, ಆಮೇಲೆ ಬೀಜ ಉತ್ಪಾದನೆ ಮಾಡಕಂತದ್ದು, ಮತ್ತೆ ಮೌಲ್ಯವರ್ಧಿತ ಅನ್ನೋದನ್ನ ಬಹಳ ಕಡಿಮೆ ಪ್ರಮಾಣ, ತುಂಬಾ ಕಡಿಮೆ ಸರ್, ತುಂಬಾ 2-3% ಅಷ್ಟೇನೆ. ಈಗ ತಮ್ಗೆ ಗೊತ್ತಿರೋ ಹಾಗೆ 1 ಜಿಲ್ಲೆ 1 ಉತ್ಪನ್ನ ಅಂತ ಏನು ಬಂದಿದೆ ಅಲ್ಲ, ಅದ್ರ ಪ್ರಕಾರ ಈಗಾಗಲೇ ನಾವು ಹಲವಾರು ತರಬೇತಿಗಳನ್ನ ಕೈಗೊಳ್ತಾ ಇದೀವಿ, ಅವರಿಗೆ ಒಂದು ಪ್ರಾತ್ಯಕ್ಷಿಕೆ ಮಾಡ್ತಾ ಇದೀವಿ. ತೆಂಗಿನ ಮೌಲ್ಯ ಸಂವರ್ಧನೆ ಮಾಡಿದ್ರೆ ಉಪಯೋಗ ಏನು, ಲಾಭ ಏನು, ಅವರ ಬಗ್ಗೆ ಮನವರಿಕೆ ಮಾಡಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಇನ್ನು ಮುಂದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತ ಇದ್ದೀವಿ ಸರ್. ಸರ್, ಈಗ ತೆಂಗಿನ ಒಂದು ಉತ್ಪನ್ನಗಳೇನಿದ್ದಾವೋ, ಎಳ್ನೀರ್ ಇರ್ಬೋದು, ಕಾಯಿ ಇರ್ಬೋದು, ಕೊಬ್ಬರಿ ಇರ್ಬೋದು, ಇದನ್ನ ಕಾಯಿನ ರೂಪದಲ್ಲಿ ನಾವು ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಲಾಭದಾಯಕವೋ ಅಥವಾ ಮೌಲ್ಯವರ್ಧನೆಯನ್ನ ಮಾಡಿ ಮಾಡ್ತಕ್ಕಂಥದ್ದು ಹೆಚ್ಚು ಲಾಭದಾಯಕವೋ? ಸರ್, ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಅತಿ ಲಾಭದಾಯಕ. ಯಾಕಂತಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ತೆಂಗಿನಕಾಯಿ 20-25 ರೂಪಾಯಿ ಬೆಲೆ. ಅದನ್ನೇ ಮೌಲ್ಯವರ್ಧನೆ ಮಾಡಿದ್ರೆ 40-50 ರೂಪಾಯಿ ಸಂಪಾದನೆ ಮಾಡಬಹುದು. ಎರಡರಷ್ಟು ಶೇಕಡಾ ಲಾಭ ಅಷ್ಟು ಮಾಡಬಹುದು. ಈಗ ಉದಾಹರಣೆಗೆ ತಮ್ಗೆ ನಾನು ಆಗ್ಲೇ ಹೇಳಿದೆ, ಒಂದು 10-15% ಎಳ್ನೀರಿಗಾಗಿ ಉಪಯೋಗಿಸ್ತೀವಿ ಅಂತ. ಎಳ್ನೀರಿಗಾಗಿ ಉಪಯೋಗಿಸೋದಂತಂದ್ರೆ ಎಳ್ನೀರಿಗಾಗಿ ಬೆಳೆಸುವಂತ ಮರಗಳಿಂದ ಎಳ್ನೀರನ್ನ ಉಪಯೋಗಿಸ್ಬೇಕು ವಿನಃ ನಾವು ಏನು ಕೊಬ್ಬರಿಗಾಗಿ ಬೆಳೆಸುವಂತ ಮರಗಳಲ್ಲಿ ಎಳ್ನೀರ್ ತೆಗೆದ್ರೆ ಆ ಮರಕ್ಕೆ ಸ್ವಲ್ಪ ನುಂಜು ಆ ಸಾಧ್ಯತೆ ಇದೆ. ಸೊ ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕುಂಠಿತಗೊಳ್ತದೆ, ಇಳುವರಿ ಕುಂಠಿತಗೊಳ್ತದೆ. ಸೊ ಅದರಿಂದ ಕಾಯಿಗೆ ಸಪರೇಟು ಮತ್ತೆ ಎಳ್ನೀರಿಗೆ ಸಪರೇಟ್ ಆದಂತ ತಳಿಗಳಿದ್ದು ಎಳ್ನೀರ್ಗೆ ಬೇಕಾದಂತ ತಳಿಗಳನ್ನ ಎಳ್ನೀರ್ಗೆ ಬೆಳೆಸಬೇಕು. ಕಾಯಿಗೆ ಬೇಕಾದಂತ ತಳಿಗಳನ್ನ ಬೆಳಿತೀವ ಅದನ್ನ ಕಾಯಿಗೆ ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು. ಎಳ್ನೀರಿಗೆ ಅಂತಲೇ ಒಂದಷ್ಟು ತಳಿಗಳಿದಾವೆ, ಅದನ್ನ ಹಾಕೊಂಡು ಎಳ್ನೀರನ್ನ ಬಳಕೆಯನ್ನು ನಾವು ಮಾಡಬಹುದು. ತೆಂಗಿನಲ್ಲಿ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡುವಂತಹ ಸಾಧ್ಯತೆ ಇದೆ? ಸರ್, ತಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಎಲ್ಲ ಪ್ರಚಾರ ಆಗ್ತಾ ಇದೆ, ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ಹೌದು, ತಲೆಗೆ ಹಾಕೋ ಎಣ್ಣೆ ಅದೇ ಬೇರೆ, ಮತ್ತೆ ತೆಂಗಿನ ಎಣ್ಣೆನೇ ಬೇರೆ, ತೆಂಗಿನ ಎಣ್ಣೆನೇ ಬೇರೆ, ಮತ್ತೆ ತೆಂಗಿನಕಾಯಿ ಇಟ್ಟು ಅಂತೀವಿ, ಮತ್ತೆ ಸಿಕ್ಕಿರೋ ಕೋಕೋನಟ್ ಪೌಡರ್ ಅಂತೀವಿ, ಮತ್ತೆ ಈಗಾಗಲೇ ಕೆಲವೊಂದು ಸಂಸ್ಥೆಗಳು, ತಂತ್ರಜ್ಞಾನ ಸಂಸ್ಥೆಗಳೇನಂತೀವಲ್ಲ, ಸಿಎಫ್ಟಿಆರ್ಐ ಅಂತೀವಲ್ಲ, ಅಲ್ಲಿ ಈಗಾಗಲೇ ತೆಂಗಿನಲ್ಲಿ ಹಾಲನ್ನು ಯಾವ ಉತ್ಪಾದನೆ ಮಾಡಬಹುದು ಅನ್ನೋದನ್ನ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ತೆಂಗಿನ ಹಾಲೇ ಸಿಗಬೇಕು ಅಂತ ಅದೊಂದು ತಂತ್ರಜ್ಞಾನ ಕಂಡಿಡಿದಾರೆ. ಆಮೇಲೆ ತೆಂಗಿನ ಚಿಪ್ಸ್ ಮಾಡಬಹುದು, ಆಮೇಲೆ ತೆಂಗಿನ ಕಾಯಿ ಹೊಡೆದಾಗ ನೀರು ಬರ್ತಲ್ಲ ಆ ನೀರಿನಲ್ಲಿ ಬೆಲ್ಲ ಮಾಡ್ತಾರೆ. ಮತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ತೆಂಗಿನ ಪುಡಿಯಿಂದ ಬೇಕರಿ ಉತ್ಪನ್ನಗಳು ಮಾಡ್ತೀವಿ, ಮತ್ತೆ ಮನೆಯಲ್ಲಿ ಉಪಯೋಗ ಮಾಡ್ತೀವಿ, ಮತ್ತೆ ವಿನೆಗರ್ ಅಂತ ಮಾಡ್ತೀವಿ, ತೆಂಗಿನ ಎಳ್ನೀರಲ್ಲಿ ವಿನೆಗರ್ ಅಂತ ಮಾಡ್ತೀವಿ. ಈ ರೀತಿ ಸರ್ 50-60 ಉತ್ಪನ್ನಗಳನ್ನ, ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡೋ ಅಂತ ತಂತ್ರಜ್ಞಾನಗಳಿಗೆ ಬಂದಿದ್ದಾವೆ. ಜೊತೆಗೆ ನಮ್ಮ ಹಳ್ಳಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು 10-15 ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡಬಹುದು. ಬಹಳ ಮುಖ್ಯವಾಗಿ ನಮಗೆ ಮೊದಲು ಸಿಗ್ತಕ್ಕಂಥದ್ದು ಎಳ್ನೀರು. ಎಳ್ನೀರಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ, ಅದರಿಂದ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಡಾಕ್ಟ್ರೆ. ಸರ್, ಎಳ್ನೀರ್ ಅನ್ನೋದು ಇದು ಸ್ವಾಭಾವಿಕ ಪೋಷಕಾಂಶಯುಕ್ತ ಮತ್ತು ಆರೋಗ್ಯಕರ ಪಾನೀಯ, ಎಲ್ಲಾ ವಯೋಮಾನದವರು ಸೂಟಬಲ್ ಆಗಂತದ್ದು ಒಂದು ಆರೋಗ್ಯಕರವಾದಂತ ಪಾನೀಯ ಇದು ಅಂತೀವಿ. ಮತ್ತೆ ಇದು ಯಾವುದೇ ತರಹದ ವಾಸನೆ ಇರೋದಿಲ್ಲ, ಮತ್ತೆ ಔಷಧಿ ಗುಣಗಳನ್ನು ಹೊಂದಿದೆ. ಇದು ಅತ್ಯಧಿಕವಾದಂತದ್ದು ಪೊಟಾಶಿಯಂ ಅಂತ ಕಂಟೆಂಟ್ ಇರ್ತದೆ ಇಲ್ಲಿ. 100 ml ಒಂದು ಎಳ್ನೀರ್ ತಗೊಂಡಿಲ್ಲ, ಒಂದು 300-320 mg ವರ್ಗೂ ಇದರಲ್ಲಿ ಪೊಟಾಶಿಯಂ ಅಂತ ಇರ್ತದೆ. ಮತ್ತೆ ಒಂದು 100 mg ಅನ್ನೋದು ಸೋಡಿಯಂ ಇರ್ತದೆ, ಮತ್ತೆ ಮೆಗ್ನೀಷಿಯಂ ಅನ್ನೋದು 30 mg ಇರ್ತದೆ, ಮತ್ತೆ ಸಾರಜನಕ ಅಂತೀವಲ್ಲ ಅವು ಅವೆಲ್ಲ ತುಂಬಾ ಕಡಿಮೆ ಇರ್ತದೆ, ಕೊಬ್ಬು ಸಾರಜನಕ ಅವೆಲ್ಲ ಕಡಿಮೆ ಇರ್ತದೆ, ಖನಿಜಾಂಶಗಳು ಸಹ ಒಂದು ಅದು ಕಡಿಮೆ ಇರ್ತದೆ, ಒಂದು 1% ಕೆಳಗೆ ಇರ್ತದೆ 100 ml ಅಲ್ಲಿ, ಮತ್ತೆ ಸಕ್ಕರ ಪಿಷ್ಟ 4% ಅಂತ ಇರ್ತದೆ. ಔಷಧಿ ಗುಣಗಳದ್ದು ಅಂತಂದ್ರೆ ಈ ಕಿಡ್ನಿ ಸಮಸ್ಯೆ ಇರುವಂತವ್ರು ಇಂಥವ್ರಿಗೆಲ್ಲ ತುಂಬಾ ಒಳ್ಳೇದಿದು. ಹಾಲು ಹೊಟ್ಟೆಲ್ ಕುಡಿದ್ರೆ ಇನ್ನೂ ಒಳ್ಳೇದಿದು, ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಹೊಟ್ಟೆ ಅಂತೀವಲ್ಲ ಆ ಟೈಮಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು, ಕಿಡ್ನಿ ಅಂತೂ ತುಂಬಾ ಒಳ್ಳೇದು. ಸೊ ಇದರಲ್ಲಿ ಅತ್ಯಧಿಕವಾದಂತ ಪೊಟಾಶಿಯಂ ಇರೋದ್ರಿಂದ ಕಿಡ್ನಿಗೆ ಅವಕ್ಕೆಲ್ಲ ತುಂಬಾ ಒಳ್ಳೇದು. ಜೊತೆಗೆ ಈ ಮೌಲ್ಯವರ್ಧನೆ ಮಾಡೋದು ಏನಂತ ಅಂತಂದ್ರೆ ಇದರಲ್ಲಿ ವಿನೆಗರ್ ಮಾಡ್ತಾರೆ, ಸ್ವಲ್ಪ ಈಸ್ಟು ಮತ್ತೆ ಸಕ್ಕರೆ ಸೇರಿಸಿ ಅದನ್ನ ಫರ್ಮೆಂಟೇಷನ್ ಅಂತ ಮಾಡಿದಾಗ ವಿನೆಗರ್ ಅಂತ ಬರ್ತದೆ. ಸೊ ಇದನ್ನ ಅತ್ಯಧಿಕವಾದಂತ ಕೆಲವೊಂದು ಆಹಾರ ಪದಾರ್ಥವಾಗಿ ಪಿಕ್ಕಲ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸರ್ ಏನು ವಿನೆಗರ್, ಅದ್ರ ಬದಲಾಗಿ ಇದನ್ನ ಆಹಾರ ಪದಾರ್ಥ ಉತ್ಪನ್ನ ಮಾಡಕ್ಕೆ ಈ ವಿನೆಗರ್ ಅನ್ನ ಉಪಯೋಗಿಸ್ತೀವಿ ನಾವು. ಯಾಕಂತಂದ್ರೆ ಕೃತಕವಾಗಿ ತಯಾರಿಸುವಂತ ಅಸಿಟಿಕ್ ಆಮ್ಲ ಅಂತೀವಿ ನಾವು, ಆಮ್ಲ ಅದೇ ವಿನೆಗರ್, ಮಾಮೂಲು ವಿನೆಗರ್ ಅಸಿಟಿಕ್ ಆಮ್ಲ ಅಂತೀವಿ, ಅದರ ಬದಲಾಗಿ ಈ ಎಳ್ನೀರಿನ ತಯಾರಾದಂತ ವಿನೆಗರ್ ಅನ್ನ ಬಳಸ್ಕೊಂಡ್ರು ಕೆಲವೊಂದು ಆಹಾರ ಉತ್ಪನ್ನ ಉಪಯೋಗಿಸ್ಕೊಬಹುದು. ಜೊತೆಗೆ ಎಳ್ನೀರ್ನಲ್ಲಿ ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಟೆಟ್ರಾಪ್ಯಾಕ್ ಅಂತ ಮಾಡ್ತಾರೆ, ಫ್ರೂಟಿ ಪ್ಯಾಕೆಟ್ ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಕೆಲವೊಂದು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ತಮ್ಗೆಲ್ಲ ಗೊತ್ತಿರಬೇಕು ಈ ಟೆಟ್ರಾಪ್ಯಾಕ್ ಅಲ್ಲಿ, ಅಂತದ್ದು ಈಗ ಎಳ್ನೀರು ಸಹ ಸಿಗುತ್ತೆ. ತಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ನಗರಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಳ್ನೀರ್ನೆಲ್ಲ ಕೊಚ್ಚಿ ಒಂದು ಕೋಲ್ಡ್ ಬೇಸಿನ್ಗೆ ಹಾಕೊಂತಾರೆ. ಆ ಕೋಲ್ಡ್ ಬೇಸಿನ್ಗೆ ಹಾಕ್ಸ್ಬಿಟ್ಟು ಒಂದು ಲೋಟ ಕೋಲ್ಡ್ ಎಳ್ನೀರ್ನ

ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6:10. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ, 6:51 ಕೆಲವೊಂದು ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನ ಆಲಿಸಲಿದ್ದೀರಾ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 9:00 ಯುವವಾಣಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಎಂಎ ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿ 12 ಚಿನ್ನದ ಪದಕ ಪಡೆದು ಪ್ರಥಮ ಶ್ರೇಣಿ ಗಳಿಸಿದ ರಾಯಚೂರಿನ ವಿದ್ಯಾರ್ಥಿನಿ ಕುಮಾರಿ ಪೂರ್ಣಿಮಾ ಎಲ್ ಗಾಣದಾಳ ಅವರೊಂದಿಗಿನ ಸಂದರ್ಶನವನ್ನ ಕೇಳಬಹುದು. ನಂತರ ಸ್ವರಚಿತ ಕವನ ವಾಚನ ನಾಗರಾಜ್ ಪೂಜಾರವರಿಂದ. ಇನ್ನು 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಘವೇಂದ್ರ ಪಾಟೀಲ್ ಅವರ ಚಿಂತನವನ್ನ ಕೇಳಲಿದ್ದೀರಾ. 6:20 ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. 7:45 ಕರ್ನಾಟಕ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ